ಹನಿ ನೀರಾವರಿ. ಈ ಪದ್ಧತಿಯಿಂದ ಬೆಳೆಯ ಬೇರುಗಳಿಗೆ ಹನಿ ಹನಿಯಾಗಿ ನೀರನ್ನು ಒದಗಿಸಲಾಗುತ್ತಿದೆ. ಈ ಕಾರ್ಯಕ್ಕೆ ಪೈಪ್, ನಲ್ಲಿ ಅಥವಾ ಡ್ರಿಪ್ಪರ್ ವ್ಯವಸ್ಥೆ ಮಾಡಬೇಕಾಗುತ್ತದೆ. ಇದಕ್ಕೆ ಹನಿ ನೀರಾವರಿ ಅಥವಾ ಡ್ರಿಪ್ ನೀರಾವರಿ ಎಂದು ಕೂಡ ಕರೆಯುತ್ತೇವೆ. ಮತ್ತೊಂದು ವಿಧ ಸ್ಪಿಂಕ್ಲರ್ ನೀರಾವರಿ. ಈ ವ್ಯವಸ್ಥೆಯಲ್ಲಿ ನೀರಿನಲ್ಲಿ ಒತ್ತಡ ಸೃಷ್ಟಿಸಿ ಬೀಳಿಸುವುದಾಗಿದೆ. ಪೈಪ್ ಮತ್ತು ನಾಜಲ್ ಮೂಲಕ ಮಳೆಯ ರೂಪದಲ್ಲಿ ಬೆಳೆಗಳಿಗೆ ನೀರನ್ನು ಬಳಸಲಾಗುತ್ತದೆ. ಈ ಯೋಜನೆಯ ಮೌಲ್ಯಮಾಪನದಿಂದ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯಿಂದ ಜಲ ಸಂಪನ್ಮೂಲಗಳ ದಕ್ಷತಾ ಬಳಕೆಯು 30-70% ಸುಧಾರಿಸಿದೆ. ಈ ವ್ಯವಸ್ಥೆಯಿಂದ ವಿವಿಧ ಬೆಳೆ ಉತ್ಪಾದನೆಯಲ್ಲಿ 9-60% ಹೆಚ್ಚಳವಾಗಿದೆ. ಹಾಗೆಯೇ ಗುಣಮಟ್ಟವು ಸಹ ಹೆಚ್ಚಿದೆ. ಮುಂದುವರೆದು ರೈತರ ಆದಾಯ 10-79% ಕೂಡ ಹೆಚ್ಚಳವಾಗಿದೆ. ವಿದ್ಯುತ್ ಉಳಿತಾಯವಾಗಿ ಡೀಸೆಲ್ ಇಂಧನವು ಕೂಡ ಉಳಿತಾಯವಾಗಿದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶವೂ ಕೂಡ ಸೃಷ್ಟಿಯಾಗಿವೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಹನಿ ನೀರಿನಿಂದ ಅಧಿಕ ಉತ್ಪಾದನೆಯಾಗಿ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಾಗಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55 ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡುತ್ತಿದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡುತ್ತಿವೆ. ಇದಕ್ಕಾಗಿ 5 ಎಕರೆಯವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನು ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಕಿಸಾನ್ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿಯನ್ನು ಮಾಡುತ್ತಿರುವ ಕೃಷಿಕರಾದ ದೇವಿ ಪ್ರಸಾದ್ ಅವರ ಅನುಭವ. ದೇವಿ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಗೆ ಕಾಡು ಎಷ್ಟರ ಮಟ್ಟಿಗೆ ಅವಶ್ಯ? ನಾವು ಎಷ್ಟು ಜಾಗದಲ್ಲಿ ಕೃಷಿ ಮಾಡ್ತೇವೋ ಅಷ್ಟೇ ಜಾಗದಲ್ಲಿ ಕಾಡು ಅದಕ್ಕೆ ತುಂಬಾ ಅಗತ್ಯ, ಅಷ್ಟೇ ಅಗತ್ಯ. ಕೃಷಿ ಪ್ರದೇಶದಲ್ಲಿ ಎಷ್ಟು ನಾವು ಕೃಷಿ ನಾಟಿ ಮಾಡ್ತೇವೆ ಅಷ್ಟೇ ಅದಕ್ಕೆ ಕಾಡು, ಅಷ್ಟೇ ಜಾಗದಲ್ಲಿ ಅದಕ್ಕೆ ಕಾಡು ಇದ್ರೆ ಮಾತ್ರ ಕೃಷಿ ಪರಿಪೂರ್ಣ. ಸಾಮಾನ್ಯವಾಗಿ ಕಾಡು ಅಂದ ತಕ್ಷಣ ದೂರದಲ್ಲಿ ಎಲ್ಲೋ ಒಂದು ಕಾಡು ಇದೆ ಅಂತ ನಾವು ಹೇಳ್ತೀವಿ, ಆದ್ರೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಕೃಷಿ ಬೆಳೆಯ ಜೊತೆ ಜೊತೆಗೆ ಒಂದಷ್ಟು ಕಾಡಿನ ಮರಗಳನ್ನು ಕೂಡ ನೆಟ್ಟು ಬೆಳೆಸುವಂತಹದ್ದು ಅಥವಾ ಹಸಿರನ್ನು ಉಳಿಸುವಂತಹದ್ದು, ಈ ಪ್ರಯತ್ನವನ್ನು ಹೇಗೆ ಮಾಡಬಹುದು? ಅಂದ್ರೆ ಕಾಡು ಅಂತ ಹೇಳಿದ್ರೆ ಬರೇ ಕಾಡು ಅಲ್ಲಿ ಬೆಳೆಯುವಂತ ಮರಗಳು ಮಾತ್ರ ಅಲ್ಲ, ನಾವು ನೈಸರ್ಗಿಕವಾಗಿ ನಮಗೂ ಕಾಡು ಉತ್ಪತ್ತಿ, ಕಾಡನ್ನು ಬೆಳೆಸಬಹುದು. ಉದಾಹರಣೆಗೆ ಹಣ್ಣು ಹಂಪಲಿನ ಗಿಡಗಳನ್ನು ನಾಟಿ ಮಾಡುವುದು, ಬೇರೆ ಬೇರೆ ತರದ ಹಣ್ಣಿನ ಮರ ಅಂತದನ್ನು ನಾಟಿ ಮಾಡುದು, ಅದರ ಜೊತೆಗೆ ಈಗ ಫಾರೆಸ್ಟ್ ಇಲಾಖೆಯಿಂದ ನಮಗೆ ಕಾಡಿನ ಗಿಡಗಳು ಸಿಗುತ್ತೆ, ಅದು ಶ್ರೀಗಂಧದ ಗಿಡನೂ ಸಿಗುತ್ತೆ, ಗಂಧ, ಬೀಟೆ, ಹಲಸು, ರಕ್ತ ಚಂದನ ಮತ್ತೆ

ಹೆದರುಬೇಕಾದ್ರೆ ಅವನನ್ನು ಆಗ್ಲೇ ಓಡಿಸ್ತೇವೆ. ಇವ ಸ್ವಲ್ಪ ಧೈರ್ಯದವಾದ್ರೆ ಅವರು ಸುಮ್ಮನೆ ಇರ್ತೇವೆ. ಇವ ಸ್ವಲ್ಪ ಫ್ರೆಂಡ್ಲಿ ಆಗುವವಾದ್ರೆ ಅವರು ಫ್ರೆಂಡ್ಲಿ ಆಗ್ತವೆ. ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮನುಷ್ಯರ ಮನಸ್ಸನ್ನು ಓದುವ ಶಕ್ತಿ ತುಂಬಾ ಇದೆ. ಆ ನಾಯಿಗಳಿಗೆ ಕಾಲಕಾಲಕ್ಕೆ ಕೊಡಬೇಕಾಗಿರುವಂತಹ ಲಸಿಕೆಯ ಬಗ್ಗೆ ಹೇಳಿ, ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು? ನಾವು ಯಾವುದೇ ರೀತಿಯ ನಾಯಿಗಳಿಗೆ ಸಮಸ್ಯೆ ಆದಾಗ ನಾವು ಅವರನ್ನು ದೇವರು ಅಂತ ಹೇಳಿ ಪೂಜಿಸುವುದು. ಮನೋಹರ್ ಉಪಾಧ್ಯಾಯ ಅಂತ ಮಂಗಳೂರಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದಾರೆ, ನಾವು ಅವರನ್ನು ದೇವರು ಅಂತಲೇ ಪೂಜಿಸುವ. ನಾವು ಕೋಳಿದಿರ್ಲಿ ಹಂದಿ ಅಥವಾ ನಾಯಿಗೆ ಯಾವುದಕ್ಕೆ ಏನು ಸಮಸ್ಯೆ ಆದ್ರೂ ನಾವು ಅವರ ಹತ್ರನೇ ಕನ್ಸಲ್ಟೇಷನ್ ತೆಗೊಳ್ಳೋದು. ಅವರು ಸೂಕ್ತವಾದ ಅದಕ್ಕೆ ಬೇಕಾಗುವಂತ ಪರಿಹಾರ ಕೊಡ್ತಾರೆ, ಇಂಜೆಕ್ಷನ್ ಎಲ್ಲ ಕೊಡ್ತಾರೆ, ಎಲ್ಲ ರೀತಿಯ ವ್ಯಾಕ್ಸಿನ್ ಅವ್ರು ಹೇಳಿದಾಗೆ ನಾವು ಮಾಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಕೂಡ ಈಗ ಆಂಟಿರಾಬಿಸ್ ಅಂತದೆಲ್ಲ ಕೊಡ್ತಾ ಇದ್ದೇವೆ, ವರ್ಷಕ್ಕೊಮ್ಮೆ ಕೊಡ್ತಾ ಇದ್ದೇವೆ ಸರ್. ಆಂಟಿರಾಬಿಸ್ ಕೊಡ್ತಾ ಇರ್ತೇವೆ, ಮತ್ತೆ ಹುಳಕ್ಕೆ ಮದ್ದು, ಹಾಗೆ ಬೇರೆ ಬೇರೆ ರೀತಿಯ ವ್ಯಾಕ್ಸಿನ್ ಅವರ ಮುಖಾಂತರನೇ ಕೊಡ್ತಾ ಇರೋದು. ಬಹಳ ಸಂತೋಷ ದೇವಿ ಪ್ರಸಾದ್ ಅವರೇ. ಬೇರೆ ಬೇರೆ ಹವ್ಯಾಸವನ್ನು ಇಟ್ಟುಕೊಂಡು ನೀವು ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಇದು ಮೀನು ಸಾಕಣೆ ಆಗ್ಬಹುದು, ಹಂದಿ ಸಾಕಣೆ, ಕೋಳಿ ಸಾಕಣೆ, ಜೇನು ಸಾಕಣೆ, ಎಲ್ಲವನ್ನು ಕೂಡ ನೀವು ಇಟ್ಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ. ಮಿಶ್ರ ಕೃಷಿ ಅನುಭವವನ್ನ ಕೇಳಿದಿರಿ ಕೃಷಿಕರಾದ ದೇವಿ ಪ್ರಸಾದ್ ಅವರಿಂದ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಕೃಷಿಯಲ್ಲಿ ನಾವು ಬಳಸುವಂತಹ ಕೀಟನಾಶಕಗಳು ಮತ್ತು ಇನ್ನಿತರ ರಾಸಾಯನಿಕಗಳನ್ನು ಖರೀದಿಸುವಾಗ ಮತ್ತು ಬಳಸುವಾಗ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತದೆ. ಅಧಿಕೃತ ಅಂಗಡಿಗಳಿಂದ ಮಾತ್ರವೇ ಕ್ರಿಮಿನಾಶಕಗಳನ್ನು ಖರೀದಿಸಬೇಕಲ್ಲದೆ ರಸ್ತೆ ಬದಿಯ ವ್ಯಾಪಾರಿಗಳಿಂದ ಇಲ್ಲವೇ ಮನೆ ಮನೆಗೆ ಬರುವ ಮಾರಾಟದ ಪ್ರತಿನಿಧಿಗಳಿಂದ ಕೊಂಡುಕೊಳ್ಳಬಾರದು. ಒಂದು ಬೆಳೆಗೆ ಒಂದು ಸಿಂಪರಣೆಗೆ ಅಗತ್ಯವಾದಷ್ಟು ಔಷಧಿಯನ್ನು ಮಾತ್ರ ಒಂದು ಬಾರಿಗೆ ಖರೀದಿ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿಯನ್ನ ಖರೀದಿಸಿ ಬಾಟಲಿಗಳನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಬಾರದು. ಎಲ್ಲ ವಿವರವನ್ನು ಒಳಗೊಂಡಂತಹ ಮುದ್ರಿತ ಲೇಬಲ್ಗಳಿರುವ ಔಷಧ ಡಬ್ಬವನ್ನು ಮಾತ್ರ ಖರೀದಿ ಮಾಡಬೇಕು. ಲೇಬಲ್ ಇಲ್ಲದೇ ಇರುವಂತಹ ಔಷಧಿಯ ಖರೀದಿ ಬೇಡವೇ ಬೇಡ. ಡಬ್ಬಗಳ ಮುಚ್ಚಳ ತೆರೆದಿದ್ರೆ ಇಲ್ಲವೇ ಪ್ಯಾಕೆಟ್ಗಳು ಹರಿದಿದ್ರೆ ಅಂತವುಗಳನ್ನು ಖರೀದಿ ಮಾಡಬಾರದು. ಇನ್ನು ಸಂಗ್ರಹಣೆ ಸಮಯದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ಈ ರೀತಿಯಾಗಿವೆ. ಔಷಧ ಡಬ್ಬಗಳನ್ನು ಜನ, ದನ, ನಾಯಿ, ಬೆಕ್ಕು ಇವುಗಳಿಗೆ ಸಿಗದ ಹಾಗೆ ಸುರಕ್ಷಿತವಾಗಿ ಇಡಬೇಕು. ಮಕ್ಕಳ ಕೈಗಂತೂ ಸಿಗದ ಹಾಗೆ ಎಚ್ಚರಿಕೆಯನ್ನ ವಹಿಸಬೇಕು. ಮಾರುಕಟ್ಟೆಯಿಂದ ಖರೀದಿ ಮಾಡಿ ತಂದ ಮೂಲ ಡಬ್ಬಗಳಲ್ಲಿ ಅವುಗಳನ್ನು ಶೇಖರಿಸಿ ಇಡಬೇಕು. ಬದಲಿಗೆ ಇನ್ನಿತರ ಖಾಲಿ ಡಬ್ಬಗಳಲ್ಲಿ ತುಂಬಿಡುವುದಾಗ್ಲಿ, ಮಳೆ ಇಲ್ಲವೇ ಬಿಸಿಲಿಗೆ ತೆರೆದಿಡುವುದಾಗ್ಲಿ ಮಾಡಬಾರದು. ನೇರವಾಗಿ ಕೈಗಳಿಂದ ಮುಟ್ಟುವುದಾಗ್ಲಿ, ದೇಹದ ಇನ್ನಿತರ ಭಾಗಗಳಿಗೆ ಸೋಕುವುದಾಗ್ಲಿ ಆಗದ ಹಾಗೆ ನೋಡಿಕೊಳ್ಬೇಕು. ಜನರ ಇಲ್ಲವೇ ದನಗಳ ಔಷಧಿಗಳ ಜೊತೆಗೆ ಕ್ರಿಮಿನಾಶಕಗಳನ್ನು ಇಡಲೇಬಾರದು. ಔಷಧಿಯ ಸಿಂಪರಣೆ ಸಮಯದಲ್ಲಿಯೂ ಕೂಡ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಔಷಧವನ್ನು ಬರೀ ಕೈಗಳಿಂದ ಮುಟ್ಟಬಾರದು. ಕೈ ಕವಚ ಅಥವಾ ಹ್ಯಾಂಡ್ ಗ್ಲೌಸ್ ಇವುಗಳನ್ನು ಬಳಸಿದ್ರೆ ಒಳ್ಳೆಯದು. ಜೊತೆಗೆ ದೇಹದ ಹೆಚ್ಚಿನ ಭಾಗವು ಮುಚ್ಚಿಕೊಳ್ಳುವ ಹಾಗೆ ಬಟ್ಟೆಯನ್ನ ಧರಿಸಬೇಕು. ಕಣ್ಣು, ಕಿವಿ, ಮೂಗು, ಬಾಯಿ ಈ ಭಾಗಗಳಿಗೆ ಔಷಧಿ ಸೋಕದ ಹಾಗೆ ಜಾಗೃತಿಯನ್ನು ವಹಿಸಬೇಕು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿಗೆ ಔಷಧಿಯನ್ನ ಬಳಸಲೇಬಾರದು. ಗಾಳಿಗೆ ವಿರುದ್ಧವಾಗಿ ಔಷಧಿಯನ್ನ ಸಿಂಪರಣೆ ಮಾಡಬಾರದು. ಸಿಂಪರಣೆಯ ನಡುವೆ ವಿರಾಮದ ವೇಳೆಯಲ್ಲಿ ಸರಿಯಾಗಿ ಕೈಕಾಲು ತೊಳೆಯದೆ ಯಾವುದೇ ಆಹಾರ ಪದಾರ್ಥವನ್ನು ತಿನ್ನುವುದಾಗ್ಲಿ, ಬೀಡಿ ಸಿಗರೆಟ್ ಅನ್ನು ಸೇದುವುದಾಗ್ಲಿ ಮಾಡಬಾರದು. ಸಿಂಪರಣೆಗೆ ಮೊದಲು ಸಿಂಪರಣಾ ಯಂತ್ರವನ್ನು ಪರೀಕ್ಷಿಸಿ ನೋಡಬೇಕು. ಔಷಧದ ಬದಲಿಗೆ ಬರೀ ನೀರನ್ನು ಹಾಕಿ ಪರೀಕ್ಷೆಯನ್ನ ಮಾಡಬೇಕು. ನಾಜಲ್ ಅನ್ನು ಬಾಯಿಯಿಂದ ಊದುವುದಾಗ್ಲಿ, ಕಚ್ಚುವುದಾಗ್ಲಿ ಮಾಡಬಾರದು. ಸಿಂಪರಣೆಯ ಸಮಯದಲ್ಲಿ ಇಲ್ಲವೇ ಅದೇ ದಿವಸ ಜಾನುವಾರುಗಳು ಆ ಪ್ರದೇಶದಲ್ಲಿ ಮೇಯುವುದನ್ನ ತಪ್ಪಿಸಬೇಕು. ಸಿಂಪರಣೆಯ ನಂತರ ಬಕೆಟ್, ಡ್ರಮ್ ಮತ್ತು ಸಿಂಪರಣಾ ಯಂತ್ರವನ್ನು ಶುದ್ಧವಾದಂತಹ ನೀರಿನಲ್ಲಿ ತೊಳಿಬೇಕು. ಔಷಧಿಯ ಖಾಲಿ ಡಬ್ಬಗಳನ್ನು ಜಾನುವಾರುಗಳಿಗೆ ಸಿಗದ ಹಾಗೆ ಸುರಕ್ಷಿತವಾಗಿ ಮಣ್ಣಿನಡಿ ಹೂತು ಹಾಕಬೇಕು. ಔಷಧಿ ಸಿಂಪರಣೆ ಮಾಡಿದವರು ಮತ್ತು ಸಹಕರಿಸಿದವರು ಎಲ್ಲ ವ್ಯಕ್ತಿಗಳು ಸಾಬೂನನ್ನು ಹಾಕಿ ಸ್ನಾನ ಮಾಡಿದ ನಂತರವೇ ಆಹಾರವನ್ನು ಸೇವಿಸಬೇಕು. ತಲೆಸುತ್ತು, ವಾಕರಿಕೆ, ವಾಂತಿಯಂತಹ ಚಿಹ್ನೆಗಳು ಕಂಡು ಬಂದರೆ ತಕ್ಷಣವೇ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನ ಕೊಡಿಸಬೇಕು. ಕ ಕೃಷಿ ಮಾಹಿತಿ ಪ್ರಸಾರವಾಯಿತು. ಜನಪದ ಸಂಗೀತ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದೀಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಜನಪದ ಸಂಗೀತದಲ್ಲಿ ಬ್ರಹ್ಮೂರು ಬೆಟಗೇರಿಯ ಸೀತಾಜಿ ಭಟ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಗಣೇಶ ಪಾಲಿಸಯ್ಯ ವರ ಪ್ರಸಾದವ, ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ, ದುಂಡ ಮಲ್ಲಿಗೆ ಕೆಂಡ ಸಂಪಿಗೆ ಜಾದಿ ಹಾರವ, ಚಂದದಿಂದ ಪಾರಿಸಯ್ಯ ವರ ಪ್ರಸಾದವ, ಶ್ರೀ ಗಣೇಶ ಪಾರಿಸಯ್ಯ ವರ ಪ್ರಸಾದವ. ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ, ಇಷ್ಟು ದಿವಸ ಕಷ್ಟಪಟ್ಟೆ ಮುಷ್ಟಿ ಅನ್ನಕ್ಕೆ, ಕಷ್ಟವಾಯಿತೆನ್ನ ಕಾಯೋ ನಷ್ಟಕಾರಕ್ಕೆ, ಕಷ್ಟವಾಯಿ ತೆನ್ನ ಕಾಯೋ ನಷ್ಟಕಾರಕ್ಕೆ, ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ, ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ, ಪರರ ಕೈಯೋಳ್ ಬಾಳಲಾರೆ ಪಾಪಿ ದೇಹವು, ಪರರ ಕೈಯೋಳ್ ಬಾಳಲಾರೆ ಪಾಪಿ ದೇಹವು, ಪರರ ಗುಣವ ನೆನಿಸಲಾರೆ ನಾಗಶಯನೇ, ಪರರ ಗುಣವ ನೆನಿಸಲಾರೆ ನಾಗಶಯನೇ, ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ, ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ, ಸಾಕು ಸಾಕು ಮೌನ ವ್ಯಾಕೋ ನಾಗಶಯನೇ, ದರೆಯೊಳತ್ಯಾಧಿಕವಾದ ಪುಣ್ಯಕ್ಷೇತ್ರವು ಗೋಕರ್ಣದೋಳ್ ನೆಲಸಿರುವ ಶ್ರೀ ಗಣೇಶನೇ, ಶ್ರೀ ಗಣೇಶ ಪಾಲಿಸಯ್ಯ ವರ ಪ್ರಸಾದವ, ಚಂದದಿಂದ ಪಾಲಿಸಯ್ಯ ವರ ಪ್ರಸಾದವ, ಶ್ರೀಗಣೇಶ ಪಾಲಿಸಯ್ಯ ವರ ಪ್ರಸಾದವ. ಮುಂದೆ ದತ್ತಾತ್ರೇಯ ಜನನದ ಹಾಡು. ಶ್ರೀಪತಿ ಗಣಪತಿ ಸರಸ್ವತಿ ಗರಗುವೆ ರಾಮ ರಾಮ, ಸರಸ್ವತಿ ಪಾರ್ವತಿ ಶ್ರೀಮಾಲಕ್ಷ್ಮೀ ರಾಮ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಅತ್ರಿ ಮುನಿ ನಕುಲ ಭಾರತಿ ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀಮಾಲಕ್ಷ್ಮೀ ರಾಮ ರಾಮ ಭೂಮಿ ಪ್ರತಿಮೆಯಳು ಪತಿವ್ರತ ಯಾರೆಂದ ರಾಮ ರಾಮ ಅತ್ರಿ ಮುನಿ ನಕುಲ ಭಾರತಿ ರಾಮ ರಾಮ ಅವಳ ಹೂದು ಪತಿವ್ರತ ಎಂದು ನುಡಿದಾವೋ ರಾಮ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀಮಾಲಕ್ಷ್ಮೀ ರಾಮ ರಾಮ ಆಕೆಯ ವ್ರತವ ಕೆಡುಸಿ ಬಂದಲ್ಲದೆ ರಾಮ ರಾಮ ನಿಮ್ಮ ಏಕಾಂತ ಸೇವೆ ತಾವಲ್ಲೆನೆಂದವೋ ಮಾರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಏರಿದರೆ ರಥದ ಗದ್ದುಗೆಯ ರಾಮ ರಾಮ ಅತ್ರಿ ಮುನಿ ಮಠಕ್ಕಾಗಿ ಬಂದವೋ ರಾಮ ರಾಮ ಬಂದಸ್ಯ ಮುನಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಬಂದಸ್ಯ ಮುನಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಅವರಿಗೆ ಚೆಂಬಿನಳು ದುಃಖವ ತಂದಿಟ್ಟು ರಾಮ ರಾಮ ಅವರಿಗೆ ಪಂಚಭಕ್ಷ ಪರಮನ್ನ ಪಾಯ ಸಂಗಳ ರಾಮ ರಾಮ ಹಸಿವು ತ್ರಿಸೆವು ಬಿಸಿಲೋಳು ಬಂದೆವೋ ರಾಮ ರಾಮ ಹಸಿವು ತ್ರಿಸೆವು ಬಿಸಿಲೋಳು ಬಂದೆವೋ ರಾಮ ರಾಮ ಇಷ್ಟ ಭೋಜಂಗಳಾಗಬೇಕೆಂದವೋ ರಾಮ ರಾಮ ಪಂಚಭಕ್ಷ ಪರಮನ್ನ ಪಾಯ ಸಂಗಡ ರಾಮ ರಾಮ ಆದವು ಅನ್ನ ಕಾದ ಕೊಡನ ನೀರು ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಸ್ನಾನವ ಮಾಡಿರೋ ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಜಪ ತಾಪ ಅನುಷ್ಠಾನ ಮುಗಿಸಿರೋ ರಾಮ ರಾಮ ಹಸಿವು ತ್ರಿಷೆವು ಬಿಸಿಲೋಳು ಬಂದೆವೋ ರಾಮ ರಾಮ ಪಂಚಭಕ್ಷ ಪರಮನ್ನ ಪಾಯ ಸಂಗಡ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿಸಿತು ಮಾರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ಹುಟ್ಟದ ಬಿಟ್ಟು ಹುಟ್ಟಿದ ದೇಹದಿ ರಾಮ ರಾಮ ಅಂಬಾರ ದೇಶದಿ ದಿಗಂಬಾರ ಮಾರ್ಗದಿ ರಾಮ ರಾಮ ತುತ್ತಿಡಬೇಕೆಂದವೋ ರಾಮ ರಾಮ ಚಿಂತಾದಾಯಕನೇ ಗತಿಯೆಂದು ನೆನೆದಳೋ ರಾಮ ರಾಮ ಗತಿಯ ನೆನೆದು ಶ್ರೀಪತಿಯ ನೆನೆದಳೋ ರಾಮ ರಾಮ ಶ್ರೀಪತಿಯ ನೆನೆದು ಪತಿಯ ಕಾಮಂಡಲೋದಕವ ತಳೆದಳೋ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿರುಸಿತು ರಾಮ ರಾಮ ಚಿಂತಾದಾಯಕನೇ ಗತಿ ಎಂದು ನೆನೆದಾಳೋ ರಾಮ ರಾಮ. ಅವರ್ ಮೂವರು ಹಸು ಮಕ್ಕಳಾದವೋ ರಾಮ ರಾಮ. ಅವರ್ ಮೂವರು ಹಸು ಮಕ್ಕಳಾದವೋ ರಾಮ ರಾಮ. ಅವರ್ ಮೂವರ ತೊಡೆಯ ಮೇಲಿಟ್ಟಾಳೋ ರಾಮ ರಾಮ. ಅವರ್ ಮೂವರ ತೊಡೆಯ ಮೇಲಿಟ್ಟಾಳೋ ರಾಮ ರಾಮ. ದೃಷ್ಟಿ ತೆಗೀತೆಂದೇ ಕಪ್ಪಿನ ಬಟ್ಟಿಟ್ಟಾಳೋ ರಾಮ. ಅವರ್ ಮೂವರ ನೋಡಿ ನೆತ್ತಿಗೆಣ್ಣೆಯ ನೆರೆದಾಳೋ ರಾಮ ರಾಮ. ದೃಷ್ಟಿ ತೆಗೀತೆಂದೇ ಕಪ್ಪಿನ ಬಟ್ಟಿಟ್ಟಾಳೋ ರಾಮ ರಾಮ. ಆನಂತಾನೆ ಮದ ಸಕ್ಕಿದ್ದಾನೆ ರಾಮ ರಾಮ. ಪಂಚಭಕ್ಷ ಪಾರ ಮನ್ನ ಪಾಯ ಸಂಗಡ ರಾಮ ರಾಮ.